ಈ ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ಇದರ ಒಟ್ಟು ಮೊತ್ತ 67,000 ಕೋಟಿ ರೂಪಾಯಿ. ಬಯಲು ಶೌಚ ಮುಕ್ತ ವ್ಯವಸ್ಥೆ. ಗ್ರಾಮೀಣ ಭಾಗದಲ್ಲಿ ಬಯಲು ಶೌಚ ಮುಕ್ತ ವ್ಯವಸ್ಥೆ ಹಾಗೂ ಘನತ್ಯಾಜ್ಯ ನಿರ್ವಹಣೆಗೆ 7,000 ಕೋಟಿ ರೂಪಾಯಿ ನೀಡಲಾಗಿದೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ರಸ್ತೆ ಸಂಪರ್ಕವು ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ಹೊಂದಿದೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ 2025-26 ಅಂದಾಜು ಮೊತ್ತ 19,000 ಕೋಟಿ ರೂಪಾಯಿ ಆಗಿದೆ. ರಸ್ತೆ ಸಂಪರ್ಕವು ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ಹೊಂದಿದೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ 2025-26 ಅಂದಾಜು ಮೊತ್ತ 19,000 ಕೋಟಿ ರೂಪಾಯಿ. ಈ ಯೋಜನೆ ಮೊತ್ತವು 31% ಏರಿಕೆಯನ್ನು ಕಂಡಿದೆ. ಈ ಸಾಲಿನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ 54,000 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿಗೆ ರಾಜ್ಯಗಳ ಸಹಭಾಗಿತ್ವದೊಂದಿಗೆ ಗ್ರಾಮೀಣ ಸಮೃದ್ಧಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಕೌಶಲ್ಯ, ತಂತ್ರಜ್ಞಾನ ಹಾಗೂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಗ್ರಾಮೀಣ ವಲಸೆಯನ್ನು ಸಹ ಕಡಿಮೆಗೊಳಿಸುವ ಉದ್ದೇಶವನ್ನು ಹೊಂದಿರುತ್ತದೆ. ಬ್ರಾಡ್ಬ್ಯಾಂಡ್ ಸಂಪರ್ಕ. ಗ್ರಾಮೀಣ ಪ್ರದೇಶಗಳ ಎಲ್ಲಾ ಸರ್ಕಾರಿ ಪ್ರೌಢಶಾಲೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಒದಗಿಸುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ. ಗ್ರಾಮೀಣ ಪ್ರದೇಶದ ಜನರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಾಲದ ಅಗತ್ಯಗಳನ್ನು ಪೂರೈಸಲು ಸಾರ್ವಜನಿಕ ಬ್ಯಾಂಕ್ಗಳು ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅನ್ನು ಅಭಿವೃದ್ಧಿಪಡಿಸುತ್ತವೆ. ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆ. ಗಣನೀಯವಾಗಿ ಹೆಚ್ಚಿನ ಬುಡಕಟ್ಟು ಜನಸಂಖ್ಯೆ ಹೊಂದಿರುವ ಗ್ರಾಮಗಳನ್ನು ಮಾದರಿ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆಗೆ 335 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಸಬ್ಸಿಡಿ ಅಥವಾ ಸಹಾಯಧನ. ಆಹಾರ, ರಸಗೊಬ್ಬರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ನೀಡಲಾಗುವ ಸಬ್ಸಿಡಿಗಾಗಿ ಒಟ್ಟು 4.50 ಲಕ್ಷ ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NCDC ಹಾಗೂ ಅಂಚೆ ಬಳಕೆ. ಸಹಕಾರ ಕ್ಷೇತ್ರಕ್ಕೆ ಸಾಲ ಸೌಲಭ್ಯ ಒದಗಿಸುವ NCDC ಬೆಂಬಲ ನೀಡುವುದು ಗ್ರಾಮೀಣ ಆರ್ಥಿಕತೆಯ ವೇಗವರ್ಧಕವಾಗಿ ಭಾರತೀಯ ಅಂಚೆಯನ್ನು ಬಳಕೆ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಇವೆಲ್ಲವೂ ಸಹ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿರುವ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳು. ರೈತ ಬಾಂಧವರೇ, ಇದುವರೆಗೆ 2025-26 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಪ್ರಸ್ತಾಪಿಸಲಾಗಿರುವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಾನಶ್ರುತಿ MK ಅವರಿಂದ ಮಾಹಿತಿಗಳನ್ನು ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಈ ಒಂದು ಬಜೆಟ್ಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸೋದಕ್ಕೆ ಮತ್ತೆ ಸುಸ್ವಾಗತ. ವಿನೋದ್, ಈಗ ಕೇಳಿದ್ರಲ್ಲ, ಹಾಂ ಸರ್, ವಿವಿಧ ಒಂದು ಏನೇನು ಒಂದು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಪ್ರಸ್ತಾಪಿಸಲಾಗಿದೆ, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಂಡ್ವಿ. ಇದನ್ನು ಮಾಡಿಕೊಟ್ಟಂಥವರು ಕೃಷಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಗಾನಶ್ರುತಿ MK ಅವರು. ಇನ್ನು ನಮ್ಮ ರೈತರಿಗೆ ಇಲ್ಲಿ ನೇರವಾಗಿ ಒಂದು ಅನ್ವಯ ಆಗುವಂಥದ್ದು ಅಂದರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್. ಹೌದು, ಅದರ ಒಂದು ಸಾಲದ ಮಿತಿಯ ಒಂದು ಹೆಚ್ಚಳವನ್ನು ಮಾಡಲಾಗಿದೆ. ಮೊದಲು 3 ಲಕ್ಷದವರೆಗೆ ಒಂದು ಸಾಲದ ಮಿತಿ ಇತ್ತು, ಈಗ 5 ಲಕ್ಷಕ್ಕೆ ಅದನ್ನ ಹೆಚ್ಚಿದ್ದಾರೆ. ಅದು ಒಳ್ಳೆ ಇದೇನೆ. ಬಡ್ಡಿದರ ಕಡಿಮೆ, ಮತ್ತೆ ಸಮಯಕ್ಕೆ ಸರಿಯಾಗಿ ಅವರು ಆ ಸಾಲವನ್ನು ಮರುಪಾವತಿ ಮಾಡಿದರೆ ಇನ್ನೂ ಸಹಾಯಧನ ಕೂಡ ಲಭ್ಯವಾಗುತ್ತೆ. ಇದು ನಮ್ಮ ರೈತ ಬಾಂಧವರಿಗೆ ಬಹಳ ಅನುಕೂಲಕರ ಒಂದು ವಿಚಾರ ಅಂತ ನಾವು ಹೇಳ್ಬೋದು. ಮತ್ತೆ ಈಗಾಗಲೇ ತಿಳಿಸಿದಾಗೆ ದ್ವಿದಳ ಧಾನ್ಯಗಳ ಒಂದು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸೋದು ಬಹಳ ಮುಖ್ಯ. ಯಾಕಂದರೆ ನಮ್ಮಲ್ಲಿ ಈ ದ್ವಿದಳ ಧಾನ್ಯಗಳ ಉತ್ಪಾದನೆ ಸಾಕಷ್ಟು ಆಗ್ತಾ ಇದ್ರೂ ಕೂಡ ಸ್ವಾವಲಂಬನೆ ಸಾಧಿಸೋಕ್ಕಾಗ್ತಾ ಇಲ್ಲ. ಇನ್ನೂ ಕೂಡ ನಾವು ಈ ಕೆಲವೊಂದು ಆಫ್ರಿಕಾ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಬೇಡಿಕೆ ಹೆಚ್ಚಿದೆ, ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ತೊಗರಿ, ಉದ್ದು, ಮಸೂರದು ಬೇಳೆ, ಬೇರೆ ಬೇಳೆಕಾಳುಗಳ ಉತ್ಪಾದನೆ ಹೆಚ್ಚಿಸೋದಕ್ಕೆ, ಆರು ವರ್ಷಗಳ ಒಂದು ಕಾರ್ಯಯೋಜನೆ ಕೂಡ ರೂಪಿಸೋದಕ್ಕೆ ಇದರಲ್ಲಿ ಪ್ರಸ್ತಾಪಿಸಲಾಗಿದೆ. ಮುಖ್ಯವಾಗಿ ನಫೆಡ್ಡು ಮತ್ತು ಈ ಭಾರತದ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ NCCF, ಇದ್ರ ಮೂಲಕ ರೈತರಿಂದ ಬೇಳೆಕಾಳುಗಳನ್ನು ಕೊಂಡುಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ನಾಲ್ಕು ವರ್ಷಗಳ ಕಾಲ ವ್ಯವಸ್ಥೆಯನ್ನು ಸರ್ಕಾರ ಮಾಡೋದಕ್ಕೆ ಪ್ರಸ್ತಾಪಿಸಲಾಗಿದೆ. ಇದು ಬಹಳ ಒಳ್ಳೆ ಒಂದು ಅನುಕೂಲ ಅಂತ ಹೇಳ್ಬೋದು. ಯಾಕೆಂದರೆ ಇವೆಲ್ಲ ಈ ಎಲ್ಲ ಬೆಳೆಗಳೂ ನಮ್ಮ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಬರ್ತವೆ ಈ ಬೇಳೆಕಾಳುಗಳು ಎಲ್ಲೂ. ಯಾಕೆಂದರೆ ಅವು ಅತ್ಯಂತ ಅವಶ್ಯಕ ಆಹಾರ ಪದಾರ್ಥಗಳು, ಮತ್ತು ಅವುಗಳ ಉತ್ಪಾದಕ್ಕೆ ಅವುಗಳ ಉತ್ಪಾದನೆ ಜೊತೆಗೆ ಅವುಗಳಿಗೆ ಒಂದು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೂ ಕೂಡ ಈಗಾಗಲೇ ಸಂಸ್ಥೆಗಳನ್ನು ಕೂಡ ಅವರು ನಿಯೋಜಿಸಿದ್ದಾರೆ. ಇದು ಕೂಡ ಬಹಳ ಒಳ್ಳೆ ಒಂದು ಅಂಶ. ಮತ್ತು ಅಧಿಕ ಇಳುವರಿ ಕೊಡುವಂಥ ಒಂದು ಬೀಜಗಳ ಒಂದು ಉತ್ಪಾದನೆ ಮತ್ತು ಅವುಗಳ ವಿತರಣೆ, ಇದು ಬಹಳ ಮುಖ್ಯ. ಸುಮಾರು 100 ತಳಿಗಳ ಬೀಜಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವಂಥ ಉದ್ದೇಶ ಇದೆ. ಈಗ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾರೆ, ಆದರೆ ಅವುಗಳ ಒಂದು ಬೀಜಗಳು ರೈತರಿಗೆ ಲಭ್ಯ ಆಗಬೇಕು. ಲಭ್ಯ ಆಗಲಿಲ್ಲ ಅಂದರೆ ಅದು ಹೆಸರಿರುತ್ತೆ ಅಷ್ಟೇ, ರೈತರಿಗೆ ಬೆಳೆಯೋದಕ್ಕಾಗಲ್ಲ. ಸಂವರ್ಧಿತ ತಳಿಗಳು ಬಹಳಷ್ಟು ಬರ್ತವೆ. ಬೀಜಗಳನ್ನು ಮಾರುಕಟ್ಟೆ ದೃಷ್ಟಿಯಿಂದ ಉತ್ಪಾದನೆ ಮಾಡಿ ಕೊಡುವಂಥ ಒಂದು ವ್ಯವಸ್ಥೆ ತುಂಬ ಒಂದು ಉತ್ತಮವಾದಂಥ ಯೋಜನೆ, ಅಧಿಕ ಇಳುವರಿ ಬೀಜಗಳ ರಾಷ್ಟ್ರೀಯ ಯೋಜನೆ ಅಂತ. ಇನ್ನು ನಮ್ಮ ಇಲ್ಲಿನ ರೈತರಿಗೆ ಒಂದು ಅನುಕೂಲ ಆಗುವಂಥದ್ದು ಕಾರ್ಯಕ್ರಮ ಅಂದರೆ ತರಕಾರಿ ಮತ್ತು ಹಣ್ಣುಗಳ ಸಮಗ್ರ ಕಾರ್ಯಕ್ರಮ. ತರಕಾರಿ ಮತ್ತು ಹಣ್ಣುಗಳ ಉತ್ಪಾದನೆ, ಪೂರೈಕೆ, ಸಂಸ್ಕರಣೆ ಮತ್ತು ಲಾಭದಾಯಕ ಬೆಳೆಗಳನ್ನು ಉತ್ತೇಜಿಸೋದಕ್ಕೆ ರಾಜ್ಯಗಳ ಜೊತೆಗೆ ಒಂದು ಸಹಭಾಗಿತ್ವದ ಜೊತೆಯಲ್ಲಿ ಈ ಒಂದು ಸಮಗ್ರ ಕಾರ್ಯಕ್ರಮವನ್ನು ಕೂಡ ಅವರು ರೂಪಿಸೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಕಾಫಿ ಬೆಳೆಗೆ ವಿಶೇಷವಾಗಿ ಕಾಫಿ ಮಂಡಳಿಗೆ 280 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಅಂದರೆ 30 ಕೋಟಿ ರೂಪಾಯಿ ಇಲ್ಲಿ ಹೆಚ್ಚು ನೀಡಲಾಗುತ್ತೆ. ಜೊತೆಗೆ ಈಗಾಗಲೇ ಈ ರಾಷ್ಟ್ರೀಯ ಒಂದು ಗ್ರಾಮೀಣ ಜೀವನೋಪಾಯ ಯೋಜನೆ ಅಡಿಯಲ್ಲಿ ಕೆಲವು ಮಹಿಳಾ ಸ್ವಸಹಾಯ ಸಂಘಗಳು ಇವರಿಗೆಲ್ಲೂ ಉತ್ತಮವಾದಂಥ ಒಂದು ಕಾಫಿಯನ್ನು ಮಾಡಿ ಗ್ರಾಹಕರಿಗೆ ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಅಂತ ನಾವು ಈಗಾಗಲೇ ಕೇಳಿದ್ದೇವೆ. ಅದಕ್ಕೆ ಇದು ಪೂರಕವಾದ್ದು ಅಂತ ಹೇಳ್ಬೋದು. ಈಗ ಕಾಫಿ ಉತ್ಪಾದನೆ ಆದರೆ ಅಷ್ಟೇ ಸಾಲದು, ಅದರ ಮಾರುಕಟ್ಟೆಯನ್ನು ಕೂಡ ವಿಸ್ತರಿಸಬೇಕಾಗತ್ತೆ. ಮಾರುಕಟ್ಟೆ ವಿಸ್ತರಿಸಬೇಕು ಅಂದರೆ ಗ್ರಾಹಕರು ಅದನ್ನು ಹೆಚ್ಚು ಇಷ್ಟಪಟ್ಟು ಬಳಸುವಂತಾಗಬೇಕು. ಸರಿಯಾದ ರೀತಿಯಲ್ಲಿ ಕಾಫಿ ತಯಾರು ಆಗಲಿಲ್ಲ ಅಂತ ಅಂದರೆ, ಅದನ್ನ ಅವರು ಗ್ರಾಹಕರು ಇಷ್ಟಪಡಲಿಲ್ಲ ಅಂತಂದರೆ ಮಾರುಕಟ್ಟೆ ಅದು ವಿಸ್ತರಿಸದೇ ಇಲ್ಲ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಕಾಫಿಯನ್ನು ತಯಾರು ಮಾಡುವಂಥದ್ದು, ಗ್ರಾಹಕರಿಗೆ ಅದನ್ನು ಒದಗಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಂದರೆ ಈ ಮಾರುಕಟ್ಟೆ ವಿಸ್ತರಣೆಯಲ್ಲಿ ಅದು ಒಂದು ಮುಖ್ಯವಾದ ಕ್ರಮ. ಅದಕ್ಕೆ ಕಾಫಿ ಮಂಡಳಿ ವಿಶೇಷವಾದ ಕಾರ್ಯಕ್ರಮ ಹಾಕ್ಕೊಳ್ತಾ ಇದೆ ಅನ್ನೋದು ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ಮತ್ತು ಈ ಗ್ರಾಮೀಣ ರಸ್ತೆಗಳ ಯೋಜನೆ, ಅದು ಕೂಡ ಅಷ್ಟೇ ಮುಖ್ಯ ನಮ್ಮ ಕೊಡಗು ಜಿಲ್ಲೆಗೆ ಬಂದರೆ. ಏಕೆಂದರೆ ರಸ್ತೆಗಳು ಮನೆಗಳು ಚದುರಿದಂತೆ ಇರುವಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ, ಮಲೆನಾಡು ಜಿಲ್ಲೆ. ಹಾಗಾಗಿ ಗ್ರಾಮೀಣ ಒಂದು ರಸ್ತೆಗಳಿಗೂ ಕೂಡ ಇಲ್ಲಿ ಒಳ್ಳೆಯ ಮೊತ್ತವನ್ನೇ ಇಟ್ಟಿದ್ದಾರೆ. 31% ಏರಿಕೆ ಮಾಡಿದ್ದಾರೆ. ಅದರ ಒಂದು 19,000 ಕೋಟಿ ರೂಪಾಯಿಯನ್ನು ಇದಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ. ಮುಖ್ಯವಾಗಿ ಸಂಪರ್ಕ ರಸ್ತೆಗಳು. ಈಗ ರಾಜ್ಯ ಹೆದ್ದಾರಿಗಳು ಇರ್ತವೆ, ರಾಷ್ಟ್ರೀಯ ಹೆದ್ದಾರಿಗಳು ಇರ್ತವೆ, ಅವುಗಳೇ ಗ್ರಾಮೀಣ ಪ್ರದೇಶದಿಂದ ಅವುಗಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ. ಆದರೆ ಗುಣಮಟ್ಟದಲ್ಲಿ ಇವು ಹೆದ್ದಾರಿಗಳಿಗೆ ಏನು ಕಡಿಮೆ ಇರೋದಿಲ್ಲ. ಈ ವಿಶೇಷವಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಬಹಳ ಕಠಿಣವಾದ ಒಂದು ಗುಣಮಟ್ಟದ ಮಾನದಂಡಗಳನ್ನು ಅದರಲ್ಲಿ ಅನುಸರಿಸ್ತಾರೆ. ಇಷ್ಟು ದಪ್ಪ ಟಾರ್ ಇರಬೇಕು, ಅದೆಲ್ಲನೂ ಕೂಡ ಅವರು ಮತ್ತೆ ಅದನ್ನು ತೆಗೆದುಕೊಂಡಂಥ ಯಾರು ಗುತ್ತಿಗೆದಾರರಿರ್ತಾರಲ್ಲ, ಇಷ್ಟು ವರ್ಷ ನಿರ್ವಹಣೆ ಮಾಡಬೇಕು, ಇವೆಲ್ಲ ವಿಚಾರಗಳು ಕೂಡ ಇರ್ತವೆ. ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ನಮ್ಮ ಗ್ರಾಮೀಣ ಆವಾಸ್ ಯೋಜನೆಗೂ 54,832 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಇದು ಒಂದು ಮುಖ್ಯವಾದ ಒಂದು ಅಂಶ ಅಂತಲೇ ಹೇಳ್ಬೋದು. ಮತ್ತು ಬುಡಕಟ್ಟು ಜನರು ಎಲ್ಲೆಲ್ಲಿ ಹೆಚ್ಚಾಗಿರ್ತಾರೆ ಅದಕ್ಕೂ ಒಂದು ಹೊಸ ಯೋಜನೆ, ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ ಅಂತ, ಅದಕ್ಕೂ ಕೂಡ 335 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಇದು ನಮ್ಮ ಒಂದು ಜಿಲ್ಲೆಯಲ್ಲೂ ಕೂಡ ಆದಿವಾಸಿ ಜನಾಂಗದವರು, ಬುಡಕಟ್ಟು ಜನಾಂಗದವರು ಇದ್ದಾರೆ, ಅವ್ರಿಗೂ ಕೂಡ ಈ ಒಂದು ಯೋಜನೆಯಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ನಾವು ಕೂಡ ತಿಳ್ಕೊಳ್ಳೋಣ. ಒಟ್ಟಾರೆ ಇದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಾಕಷ್ಟು ಒತ್ತನ್ನು ಕೊಡುವಂಥ ಒಂದು ಬಜೆಟ್ ಅಂತ ನಾವು ಹೇಳ್ಬೋದು. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಈ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತಾಡೋಣ. ಖಂಡಿತ ಸರ್. ಎದೆ ತುಂಬಿ ಹಾಡಿದೆನು ಅಂದು ನ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ನಾನು ಎಳೆವೆ ನೀನು ಮಣಿವೆ, ನಾನು ಕರೆವೆ ನೀನು ಸುರಿವೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು. ರೈತ ಬಾಂಧವರೇ, ಮತ್ತೆ ತಮಗೆ ಈ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂತಹ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ತಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಇನ್ನೊಂದು ವಿಚಾರ, ನಾವು ಕಳೆದ ವಾರ ಮಾತಾಡ್ತಾ ಇದ್ವಿ ಈ ಶುಂಠಿ ಕೃಷಿಯನ್ನು ನೀರಾವರಿ ಆಶ್ರಯದಲ್ಲಿ ಮಾಡುವಂಥವರು ಈ ತಿಂಗಳ ಮಧ್ಯಭಾಗದಿಂದ ಮಾರ್ಚ್ ತಿಂಗಳ ಮಧ್ಯಭಾಗದವರೆಗೂ ಮಾಡಬಹುದು ಅಂತ. ಈಗ ನಮ್ಮ ಅಪ್ಪಂಗಲದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯಿಂದ ಒಂದು ವಿಚಾರ ನಮ್ಮ ರೈತರ ಗಮನಕ್ಕೆ ಬರ್ತಾ ಇದೆ. ಈಗ ಏನಂತ ಅಂದರೆ, ಈ ಶುಂಠಿ ಬೆಳೆನಲ್ಲಿ ಒಂದು ಈ ಭತ್ತಕ್ಕೆ ಬೆಂಕಿ ರೋಗ ಬರುತ್ತಲ್ಲ, ಅದೇ ಪ್ರಭೇದಕ್ಕೆ ಸೇರಿದಂಥ ಒಂದು ಶಿಲೀಂಧ್ರದಿಂದ ಒಂದು ಹೊಸ ರೋಗ ಬರೋದನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಅದು ಮುಖ್ಯವಾಗಿ ಇವತ್ತು ಆ ಒಂದು ಬೆಂಕಿ ರೋಗ ವಿಶೇಷವಾಗಿ ಭತ್ತ, ಗೋಧಿ, ಬಾರ್ಲಿ ಅಂತಹ ಏಕದಳ ಧಾನ್ಯ ಬೆಳೆಗಳಲ್ಲಿ ಕಂಡುಬರುವಂಥದ್ದು. ಇದು ಶುಂಠಿನಲ್ಲಿ ಪೈರುಕೆಲೇರಿಯಾ ಅಂತಂದು ಈ ಶಿಲೀಂಧ್ರ, ಅದು ವರದಿಯಾಗಿದೆ. ಮುಖ್ಯವಾದ ಲಕ್ಷಣಗಳು ಏನು ಅಂದರೆ, ಈ ಪೈರುಕೆಲೇರಿಯಾ ಶಿಲೀಂಧ್ರ ರೋಗ ಬಂದ ಶುಂಠಿ ಗಿಡದ ಎಲೆಗಳು ಹಳದಿಯಾಗಿ ಕಾಣಿಸ್ಕೊಳ್ತವೆ. ಮೊದಲನೇದಾಗಿ ಪ್ರಾರಂಭದಲ್ಲಿ ಕಪ್ಪು ಅಥವಾ ತಿಳಿ ಹಸಿರು ಬಣ್ಣದ ಚುಕ್ಕೆಗಳ ಜೊತೆಗೆ ಇರ್ತವೆ. ಒಂದ್ಸರಿ ಇದು ಸೋಂಕು ತಗುಲಿದ್ರೆ ಬಹಳ ಬೇಗ ವೇಗವಾಗಿ ಹರಡುತ್ತೆ, ಯಾಕೆಂದರೆ ಮಳೆಗಾಲದಲ್ಲೇ ನಾವು ಬೆಳಿತೀವಲ್ಲ, ಹೆಚ್ಚಾಗಿ ಮಳೆನೂ ಕೂಡ ಹೆಚ್ಚಾಗಿರುವಂಥ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರುವಾಗ ಶಿಲೀಂಧ್ರ ರೋಗಗಳು ಬರೋದು ಜಾಸ್ತಿ. ಆದ್ದರಿಂದ ವಾತಾವರಣದ ಅಂಶಗಳು ಯಾವಾಗ ಈ ರೋಗದ ಬೆಳವಣಿಗೆಗೆ ತೀವ್ರವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಈ ರೋಗ ಬಹಳ ವೇಗವಾಗಿ ಹರಡುತ್ತೆ. ಕೆಲವೇ ಗಂಟೆಗಳಲ್ಲಿ ಇಡೀ ಹೊಲವನ್ನು ಆವರಿಸುತ್ತೆ ಅಂತ ಹೇಳ್ತಾರೆ ಇವರು. ನೋಡಿ ಎಷ್ಟು ತೀವ್ರವಾದಂಥ ರೋಗ ಅಂತ. ಇದರಿಂದ ಏನು ಬೆಳೆ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಶುಂಠಿ ಎಲೆ ಮೇಲೆ ಮತ್ತು ಕಾಂಡ ಒಣಗುವಿಕೆ ಇದು ಕಾರಣ ಆಗತ್ತಂತೆ. ಆದರೆ ರೋಗ ಪೀಡಿತ ಗೆಡ್ಡೆಗಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಇರೋದಿಲ್ಲ ಅಂತ ಖಚಿತಪಡಿಸಿದ್ದಾರೆ. ಇಲ್ಲಿ ಒಂದು ವಿಚಾರ ಏನು ತಿಳ್ಕೊಬೋದು ಅಂದರೆ, ಗೆಡ್ಡೆಗಳು ಚೆನ್ನಾಗಿ ಅಭಿವೃದ್ಧಿ ಆದಮೇಲೆ ಈ ರೋಗ ಬಂದರೆ ಅಂಥ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಒಂದು ವಿಚಾರ ನಾವು ತಿಳ್ಕೊಬೋದು. ಆದರೆ ನಮ್ಮ ಈ ಶುಂಠಿ ಬೆಳೆಯ ಎಲೆಗಳು ಮತ್ತು ಕಾಂಡಗಳು ಸರಿಯಾಗಿಲ್ಲದೆ ಇದ್ರೆ ಗಡ್ಡೆಗಳು ಕೂಡ ಅಭಿವೃದ್ಧಿ ಆಗಲ್ಲ. ಹೌದು, ಯಾಕೆಂದ್ರೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೀವಲ್ಲ, ಫೋಟೋಸಿಂಥೆಸಿಸ್, ಅದಾದ್ರಲ್ಲೇ ಆಹಾರ ಸಂಗ್ರಹಣೆ ಗಡ್ಡೆಗಳಲ್ಲಾಗೋದು. ಈಗ ಎಲೆಗಳೇ ಇಲ್ಲ ಅಂದಮೇಲೆ ಇನ್ನ ಎಲ್ಲಿ ಅದು ಆಗೋದಕ್ಕೆ ಸಾಧ್ಯ? ಆದ್ರಿಂದ ಪರೋಕ್ಷವಾಗಿ ಅದು ತೊಂದರೆ ಅದೇ ಆಗುತ್ತೆ. ಶೇಕಡಾ 30% ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದು ರೈತರ ಗಡ್ಡೆಗಳ ತೂಕದಲ್ಲಿ ಅವು ಸರಿಯಾಗಿ ಅಭಿವೃದ್ಧಿ ಆಗಿರೋದಿಲ್ಲ, ಪೀಚ್ ಆದಂಗೆ ಆಗ್ಬಿಡ್ತವೆ. ಹಾಗಾಗಿ ಮುಖ್ಯವಾಗಿ ನಾವು ಈಗಾಗಲೇ ಮಾತಾಡಿದಂಗೆ ವಿಶೇಷವಾದ ಒಂದು ಹವಾಮಾನದ ಅಂಶಗಳು, ಅಕ್ಟೋಬರ್ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿಶೇಷವಾಗಿ ಇಬ್ಬನಿ ಕೂಡ ಬೀಳುತ್ತೆ. ಮಳೆ ಬಹಳ ಜಾಸ್ತಿ ಇರುತ್ತಲ್ಲ, ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ, ಅದರಿಂದ ಒಂದು ರೀತಿ ಮಂಜು ಕವಿದಂಥ ವಾತಾವರಣ ನಾವು ನೋಡ್ತಾ ಇರ್ತೀವಿ ಬೆಳಗ್ಗೆ ಹೊತ್ತು. ಅದು ಇದು ಈ ಶಿಲೀಂಧ್ರದ ಅಭಿವೃದ್ಧಿಗೆ ಬಹಳಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತು ಇದು ಕೊಡಗು ಮತ್ತು ಸುತ್ತಮುತ್ತಲಿನ ಕೆಲವು ಪ್ರದೇಶದಲ್ಲಿ ಬಹಳ ವೇಗವಾಗಿ ಹರಡೋದಕ್ಕೆ ಇದೇ ಕಾರಣ ಅಂತ, ವಾತಾವರಣದಲ್ಲಿರುವಂಥ ತೇವಾಂಶ. ಇದನ್ನು ನಿರ್ವಹಣೆ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲಿಕ್ಕಿಲ್ಲ ಅಂತಲೇ ನಾವು ಹೇಳ್ಬೋದು. ಆದರೆ ಈ ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದರ ರೋಗದ ಕಡೆಗೆ ನಾವು ವಿಶೇಷವಾದ ಗಮನವನ್ನು ಕೊಡಬೇಕಾಗತ್ತೆ. ಕೆಲವು ನಿಯಂತ್ರಣ ಕ್ರಮಗಳು ಅಂತಂದರೆ ಇವರು ಹೇಳಿದ್ದಾರೆ, ಉದಾಹರಣೆಗೆ ಈಗ ಪ್ರೊಪಿಕೊರಜೋಲ್ ಅಂತ ಒಂದು ಶಿಲೀಂದ್ರನಾಶಕ ಬರುತ್ತೆ, ಅದನ್ನು 1 ಲೀಟ್ರ್ ನೀರಿಗೆ 1 ಮಿಲಿಲೀಟ್ರು ಪ್ರಮಾಣ ಅದನ್ನು ಬೆರೆಸ್ಕೊಂಡು ದ್ರವಣ ಮಾಡ್ಕೋಬೇಕು. ಅಥವಾ ಕಾರ್ಬನ್ಡೈಸಿಮ್ ಮತ್ತು ಮ್ಯಾಂಕೋಜಬ್ ಇವುಗಳ ಸಂಯೋಜನೆಯ ಶಿಲೀಂದ್ರ ಆದರೆ 1 ಲೀಟರ್ ನೀರಿಗೆ 2 ಗ್ರಾಂ ಅನುಪಾತದಲ್ಲಿ ಅವರು ಶಿಫಾರಸು ಮಾಡ್ತಾರೆ. ಅಂದರೆ ಮುಖ್ಯವಾಗಿ ಏನು ಅಂತ ಅಂದರೆ ಹೊಲದಿಂದ ಈ ಬೀಜದ ಗಡ್ಡೆಗಳಿಗೆ ಇದು ಹರಡದಂಗೆ ನಾವು ತಡ್ಕೊಳ್ಳೋದೇ ಈ ರೋಗ ಬರದಂತೆ ತಡೆಯೋದಕ್ಕೆ ಇರುವಂಥ ಒಂದು ಕ್ರಮ ಅಂತ ಇವರು ನಿರ್ಣಯ ಮಾಡ್ದಂಗೆ ಅನಿಸ್ತಾ ಇದೆ. ಅಂದರೆ ಈ ಬೀಜದ ಗಡ್ಡೆಗಳನ್ನು ನಾವು ಸಂಗ್ರಹಿಸ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಈ ಶಿಲೀಂದ್ರನಾಶಕ ದ್ರಾವಣದಲ್ಲಿ ಅವುಗಳನ್ನು 30 ನಿಮಿಷ ಕಾಲ ಅದ್ದಿ ಗಾಳಿ ಆಡುವಂಥ ಸ್ಥಳದಲ್ಲಿ ಶೇಖರಣೆ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಇನ್ನು ಪ್ರೊಪಿಕೊನಜೋಲ್ ಅಥವಾ ಟೆಬಿಕೊನಜೋಲ್ ಇದನ್ನು 1 ಲೀಟ್ರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ನಾಟಿ ಮಾಡಿದ 4 ತಿಂಗಳ ನಂತರ ಸಿಂಪಡಣೆ ಮಾಡಬೇಕಾಗತ್ತೆ. 4 ತಿಂಗಳು ಅಂದರೆ ಸಾಧಾರಣ ಮಳೆಗಾಲ ಪ್ರಾರಂಭ ಆಗುತ್ತೆ. ಈಗ ಫೆಬ್ರವರಿ ಮಾರ್ಚ್ನಲ್ಲಿ ಈಗ ಗಡ್ಡೆ ಊರಿದೆ, 4 ತಿಂಗಳು ಅಂತಂದರೆ ಮಳೆಗಾಲ ಪ್ರಾರಂಭದಲ್ಲೇ ನಾವು ಅದನ್ನು ಈ ಎಲೆಗಳು ಮತ್ತು ಕಾಂಡ ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ. ಅಂದರೆ ಎಲೆಗಳ ಮೇಲೆ ಕಪ್ಪು ಅಥವಾ ಈ ಚುಕ್ಕೆಗಳು ತಿಳಿ ಹಸಿರು ಬಣ್ಣದ ಚುಕ್ಕೆಗಳು ಹಳದಿ ಭಾಗದಿಂದ ಸುತ್ತುವರೆದಿರೋದನ್ನು ಗಮನಿಸಿದರೆ ಈ ರೋಗ ಬೇಗ ಹರಡದನ್ನು ತಡೆಗಟ್ಟೋದಕ್ಕೆ ಈ ಶಿಲೀಂದ್ರನಾಶಕ ಯಾವುದು ಪ್ರೊಪಿಕೊರಜೋಲ್ ಅಥವಾ ಟೆಬಿಕೊರಜೋಲ್ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು 1 ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಇದು ಬಹಳ ವೇಗವಾಗಿ ಹರಡೋದ್ರಿಂದ ಬಹಳ ರೈತರು ತ್ವರಿತಗತಿಯಲ್ಲಿ ಕಾರ್ಯವನ್ನು ನಿರ್ವಹಿಸೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಆದರೆ ಒಂದು ವಿಚಾರ ಏನು ಅಂದರೆ ಇಂಥ ವೇಗವಾಗಿ ಹರಡುವಂಥ ಒಂದು ರೋಗಗಳನ್ನು ತಡೆಗಟ್ಟೋದಕ್ಕೆ ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಒಂದ್ಸರಿ ಆ ಬೆಳೆಗೆ ಆ ಜಮೀನಿನಲ್ಲಿ ಏನಾದರೂ ರೋಗ ಬಂತು ಅಂದರೆ ಆ ಬೆಳೆಯನ್ನು ಬಿಟ್ಟು ಬೇರೆ ಈ ರೋಗ ಬರದೇ ಇರುವಂಥ ಬೆಳೆಗಳನ್ನು ಬೆಳೆಯೋದೇ ಬಹಳ ಮುಖ್ಯ ಅಂತ ನಮ್ಮ ರೈತರಿಗೆ ನಾವು ಹೇಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತ ಬಂದವರು ಈ ಅಪ್ಪಂಗಳದಲ್ಲಿರುವಂಥ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ತಜ್ಞರನ್ನು ಸಂಪರ್ಕಿಸ್ಬೋದು ಅಂತ ನಾವು ತಿಳಿಸೋಣ ವಿನೋದ್. ಖಂಡಿತ ಸರ್. ಈಗ ಸ್ವಲ್ಪ ಕಾಫಿ ಧಾರಣೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತ ಸರ್. ಅಂತಾರಾಷ್ಟ್ರೀಯ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 25,400 ರೂಪಾಯಿಂದ 26,300 ರೂಪಾಯಿ, ಅರೇಬಿಕಾ ಚೆರಿ 13,500 ರೂಪಾಯಿಂದ 14,850 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಂದ 22,800 ರೂಪಾಯಿ, ರೋಬಸ್ಟಾ ಚೆರಿ 12,000 ರೂಪಾಯಿಂದ 13,800 ರೂಪಾಯಿ. ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈ ಮಣ್ಣು ಆರೋಗ್ಯ ಚೀಟಿ ಮತ್ತು ಮಣ್ಣು ಪರೀಕ್ಷೆ ಇದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ಳೋಣ. ಇದ್ರ ಬಗ್ಗೆ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿ ಆಗಿರುವಂಥ ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದನ್ನ ನಾವು ಕೇಳಿ ಈಗ ಸೂಕ್ತವಾದಂಥ ಕಾಲ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ, ಎಲ್ಲ ರೈತ ಬಾಂಧವರು ಕೂಡ ಅದ್ರ ಕಡೆಗೆ ಗಮನವನ್ನು ಕೊಡ್ತಾರೆ ಅಂತ ನಾವು ಹೇಳ್ತಾ ಇವತ್ತಿನ ನಮ್ಮ ಕೃಷಿ ಸಿರಿ ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರು ಕೂಡ ಧನ್ಯವಾದಗಳು, ನಮಸ್ಕಾರಗಳು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ಕೆಳಗಡೆ ಇದೀಗ ನಿಧನ ಸುದ್ದಿ. ತಟ್ಟಳ್ಳಿ ಮಾಲ್ದಾರಿ ನಿವಾಸಿ ಕಲ್ಮಂದಿ ದಿವಂಗತ ನಂಜಪ್ಪ ಅವರ ಪತ್ನಿ ಕಮಲಮ್ಮ ಇಂದು ನಿಧನರಾದರು. 95 ವರ್ಷ ಪ್ರಾಯದ ಕಲ್ಮಂದೆ ಕಮಲಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಾಲೂರು ಗ್ರಾಮತ್ರ ಅಯ್ಯಲ್ ಪಂಡ, ಪೌತಿ ಪೊನ್ನಪ್ಪ, ಮುತ್ತು ಇಂಗಡಮೋವ, ಕಾಶಿ ಉತ್ತಪ್ಪ ಇಂದು ಮರಣಪಟ್ಟಿತು. 55 ವಯತ್ರ ಅಯ್ಯಲ್ ಪಂಡ, ಕಾಶಿ ಉತ್ತಪ್ಪ ಇಂಗಡ ದಫನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ಸ್ವಂತ ಮನೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ, ಜಯನಗರ, ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಯರವನಾಡು ಗ್ರಾಮ, ಅಪ್ಪಂಗಳ, ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಸವಿತ ಮಹರ್ಷಿ ಜಯಂತಿ ಕಾರ್ಬಾರ್ ಇಂದು ಪೇಟೆನ ಗಾಂಧಿ ಭವನದಲ್ಲಿ ನಡೆದು ಒಳ್ಳ ವಿಷಯನ ಭರತ ಖಂಡಕ್ಕೆ ಅಲ್ಲದೆ ಇಡೀ ಪ್ರಪಂಚಕ್ಕೆ ತಿಳಿಸಿಕೊಟ್ಟ ಅದ್ವಿತೀಯ ಸವಿತಾ ಮಹರ್ಷಿಗ ಸಂಗೀತ ಜ್ಞಾನಲಿ ಅಂದರೆ ಸಮಾವೇದಲ್ಲಿ ಪರಿಣಿತರು ಸವಿತಾ ಸಮಾಜದ ಉತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಹೇಳ್ದೋ. ಸವಿತಾ ಮಹರ್ಷಿಗಳ ಆದರ್ಶಗಳನ್ನ ಉಪಯೋಗಿಸುವಲ್ಲಿ ಎಲ್ಲವೂ ಕಾರ್ಯಾನ್ಮುಖರಾಗುತ್ತಾ ಅವು ಮಾತಾಡ್ದೋ. ಈ ಹೊತ್ತುಲಿ ಡಿ ದೇವರಾಜ ಅರಸು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಮಹಾದೇವಿ ಸೇರಿದಂಗೆ ಪಶು ಸಂಗೋಪನೆ ಇಲಾಖೆನ ಉಪನಿರ್ದೇಶಕರು ಲಿಂಗರಾಜ ದೊಡ್ಡಮನಿ ಸೇರಿದಂಗೆ ಬ್ಯಾರೆ ಬ್ಯಾರೆ ಅಧಿಕಾರಿಗ ಕೂಡಿಯಾಡಿದ್ದೋ. ಕರ್ನಾಟಕ ಸರ್ಕಾರ ಜವಳಿ ಅಭಿವೃದ್ಧಿ ಆಯುಕ್ತರ ಹಂಗೆ ನಿರ್ದೇಶಕರು ಕೈಮಗ್ಗ ಮತ್ತೆ ಜವಳಿ ಇಲಾಖೆ ಹಂಗೆ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೈಮಗ್ಗ ಮತ್ತೆ ಜವಳಿ ಇಲಾಖೆ ಇವರ ಕೂಡುಕೂಟಂದ ಪ್ಯಾಟೆನ ಕೊಡವ ಸಮಾಜದ ಅಂಗಳಲ್ಲಿ ಇದೇ ತಿಂಗಳ 11ಕ್ಕೆ ಮುಟ್ಟ ನಡೆಯಕ್ಕಿದ್ದ ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತೆ ಮಾರಾಟ ಮೇಳಕ್ಕೆ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಸಿಬಿ ನಾಗೇಶ್ ಅವು ಖುದ್ದಾಗಿ ಚಾಲನೆ ಕೊಟ್ಟೋ. ಹಂಗೆ ಈ ಸಮಯದಲ್ಲಿ ಜವಳಿ ಇಲಾಖೆನ ಸಹಾಯಕ ನಿರ್ದೇಶಕರು ಕೆಎಸ್ ಗುರುಸ್ವಾಮಿಯವರು ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆನ ಅಧಿಕಾರಿಗ ಕೂಡಿಯಾಡಿದ್ದು. ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ 2 ಲೀಟರ್ಗಿಂತ ಕಮ್ಮಿ ಪ್ರಮಾಣದ ಪ್ಲಾಸ್ಟಿಕ್ ಕುಡಿಯುವ ನೀರು ಬಾಟಲ್ನ ಬಳಸಿಕೊಂಬದು ಹಂಗೆ ಮಾರಾಟ ಮಾಡದು ಇದನ್ನ ಸಂಪೂರ್ಣ ಆಗಿ ನಿಷೇಧಿಸಿದ್ದು ಸಾರ್ವಜನಿಕರು, ಉದ್ದಿಮೆಗಾರರು ಮಡಿಕೇರಿ ನಗರಸಭೆಯೊಟ್ಟಿಗೆ ಸಹಕರಿಸುವ ಹಂಗೆ ನಗರಸಭೆ ಪೌರಾಯುಕ್ತರು ತಿಳಿಸಿಯೋಳೋ. ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿನ 65 ಲಕ್ಷದ ವೆಚ್ಚದ ಕಾಮಗಾರಿಗೆ ಉದ್ಘಾಟನೆ ಮತ್ತೆ ಶುರು ಮಾಡುವ ಕಾಮಗಾರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಖುದ್ದಾಗಿ ಚಾಲನೆ ನೀಡಿದ್ದು. ಚಪ್ಪಂಡಕೆರೆನ ಅಡ್ಕದ ಬಾಣೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಜಾಸ್ತಿ ಅನುದಾನ ಗ್ರಾಮಕ್ಕೆ ನೀಡುವ ಭರವಸೆ ಕೊಟ್ಟು ಹಂಗೆ ಪಂಚಾಯತ್ ವ್ಯಾಪ್ತಿನ ಕಾಲೂರು ಗ್ರಾಮಲಿ ರಸ್ತೆ ಮತ್ತೆ ಮೂಲಭೂತ ಸವಲತ್ತು ತೊಂದರೆ ಇರ್ದು ಗಮನಕ್ಕೆ ಬಂದಿದ್ದು ತಾವೇ ಖುದ್ದಾಗಿ ಕಾಲೂರಿಗೆ ಲೋಕೋಪಯೋಗಿ ಪಂಚಾಯತ್ ರಾಜ್ ಚೆಸ್ಕಾಂ ಅಧಿಕಾರಿಗಳೊಟ್ಟಿಗೆ ಹೋಗಿ ಪರಿಶೀಲನೆ ಮಾಡ್ದೋ. ಈ ಒತ್ತುಲಿ ಎಚ್ ಎ ಹಂಸ ಸೇರಿದಂಗೆ ಗಣಪತಿ ಕೊಂಬಾರಣವು ಗ್ರಾಮಸ್ಥರು ಕೂಡಿಯಾಡಿದ್ದೋ. ಗಾಳಿಬೀಡು ಜವಾಹರ ನವೋದಯ ವಿದ್ಯಾಲಯಲ್ಲಿ 2025-26 ಸಾಲಿನ ವರ್ಷಕ್ಕೆ 9 ಮತ್ತೆ 11 ತರಗತಿಗೆ ಪ್ರವೇಶ ಪಡ್ಕಂಬಕ್ಕೆ ಕೊಡಗು ಜಿಲ್ಲೆನ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 8ರಂದು ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಹತ್ತಿರದ ಜವಾಹರ್ ನವೋದಯ ವಿದ್ಯಾಲಯಲ್ಲಿ ಪರೀಕ್ಷೆ ನಡೆದಿದೆ. ಪರೀಕ್ಷೆ ಬರೆಯಕ್ಕೆ ಅರ್ಜಿ ಹಾಕಿದವು ಪ್ರವೇಶ ಪತ್ರದೊಟ್ಟಿಗೆ ಪರೀಕ್ಷೆಗೆ ಹಾಜರಾಗುವಂಗೆ ಜವಾಹರ್ ನವೋದಯ ವಿದ್ಯಾಲಯದ ಮುಖ್ಯಸ್ಥರು ಮಾಹಿತಿ ಕೊಟ್ಟಳು. ಕೊಡಗು ಗೌಡ ಯುವ ವೇದಿಕೆ ಕಡೆಯಿಂದ 17 ಏಪ್ರಿಲ್ರಿಂದ ಮೇ 4ಕ್ಕೆ ಮುಟ್ಟ ಮಡಿಕೇರಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ, ಜಿಪಿಎಲ್ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಪೈಪೋಟಿನ ಏರ್ಪಾಡು ಮಾಡ್ಯೋಳು. ಕೊಡಗು ಯುವ ಗೌಡ ವೇದಿಕೆ ಕಾರ್ಯದರ್ಶಿ ಪುದಿಯ ನೆರವನ ರಿಷಿತ್ ಮಾದಯ್ಯ ಅವು ತಿಳಿಸಿಯೋಳು. ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಫೆಬ್ರವರಿ 7 ಮತ್ತೆ 8ರಂದು 2 ದಿನಗಳ ಕಾಲ ಚಿತ್ರದುರ್ಗದಲ್ಲಿ ನಡೆಯಕ್ಕಿರುವ ಮಕ್ಕಳ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಪೈಪೋಟಿಗೆ, ಪ್ರೌಢಶಾಲಾ ವಿಭಾಗದ ಗಜಲ್ ಗಾಯನ ಪೈಪೋಟಿಗೆ ಸೋಮರ್ಪೇಟೆ ಸಂತ ಜೋಸೆಫರ ಪ್ರೌಢಶಾಲಿನ ವಿದ್ಯಾರ್ಥಿನಿ ಲಿಷ್ಮಾ ಡಯಸ್ ಆಯ್ಕೆಯಾಗುಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ, ಜಯನಗರ, ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಯರವನಾಡು ಗ್ರಾಮ, ಅಪ್ಪಂಗಳ, ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಇನ್ನು ಮುಂದೆ ಕೆಲವು ಜಾಹೀರಾತುಗಳು.

ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿನ ಕರ್ನಾಟಕ ಸರ್ಕಾರ ಕೈಮಗ್ಗ ಪಿನ ಜವಳಿ ಇಲಾಖೆ ಕೂಡು ಕೂಟತ್ ಮಡಿಕೇರಿ ಕೊಡವ ಸಮಾಜದ ಏರ್ಪಾಡು ಮಾಡಿದ ಜಿಲ್ಲಾ ಮಟತ್ರ ಕೈಮಗ್ಗ ಉತ್ಪನ್ನದ ವಸ್ತು ಪ್ರದರ್ಶನ ಪಿನ ಮಾರಾಟ ಮೇಳಕ್ಕೆ ಕೊಡಗು ಜಿಲ್ಲಾ ಕೈಗಾರಿಕಾ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ನಾಗೇಶ್ ಇಂದು ಮುಳಿಯಿಟ್ಟತ್ ಇಲಾಖೆಯ ಸಹಾಯಕ ನಿರ್ದೇಶಕ ಗುರುಸ್ವಾಮಿ ಉಪನಿರ್ದೇಶಕ ರಘು ಕುಂಡನಿಕೆ ಮುಖ್ಯಪಟ್ಟು ಈ ನೆರೆತ ಹಾಜರಿಂಜತ್ ಈ ಮೇಳ ಇದೇ 11ನೇ ನಡಪ. ಸ್ಕೂಲು ಕಾಲೇಜಿನ ಮುಟ್ಟಲೆ ಮಕ್ಕಳಲ್ಲಿ ಅಂಗಾಂಗ ದಾನತ್ರ ಮೀದ ಅರಿವಿಕೆ ಬೋಲ್ತುವ ಕೆಲಸ ಆಂಡುಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅಣಚಿ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅರವಳಿಕೆ ವಿಭಾಗ ಪಿಂಜ ರಾಜ್ಯ ಅಂಗಪಿಂಜ ಅಂಗಾಂಶ